ಮುಖ್ಯಾಂಶಗಳು. ಖಾಸಗಿ ಹಣಕಾಸು ಸಂಸ್ಥೆಗಳ ವಿರುದ್ದ ಕಠಿಣ ಕಾನೂನು ಜಾರಿಗೊಳಿಸಲು ಸರ್ಕಾರ ನಿರ್ಧಾರ. ಪ್ರಸಕ್ತ ಹಣಕಾಸು ವರ್ಷದ 9 ತಿಂಗಳಲ್ಲಿ ನೈಋತ್ಯ ರೈಲ್ವೆಗೆ ಒಟ್ಟು 6,001 ಕೋಟಿ ಆದಾಯ. ರಾಜ್ಯದ ವಿವಿಧೆಡೆ ಗಣರಾಜ್ಯೋತ್ಸವ ಸಂಭ್ರಮ. ಬೆಂಗಳೂರಿನ ಮಾಣಿಕ್ ಷಾ ಮೈದಾನದಲ್ಲಿ ಆಕರ್ಷಕ ಪಥಸಂಚಲನ. ನಾಳೆ ವಿಧಾನಸೌಧದ ಪಶ್ಚಿಮ ದ್ವಾರದಲ್ಲಿ ಭುವನೇಶ್ವರಿಯ ಕಂಚಿನ ಪ್ರತಿಮೆ ಅನಾವರಣ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಈಗ ಲೋನ್ ಪ್ರೊಸೆಸಿಂಗ್ ಇಷ್ಟು ಹೊತ್ತಾ? ಇದೆಲ್ಲ ನಿಮ್ಮಿಂದ ಆಗಲ್ಲ, ತಗೋ ನೀನೇ ಮಾಡ್ಬಿಡು. ಬನ್ನಿ, ಏನ್ ವಿಷಯ? ಫೈನಾನ್ಷಿಯಲ್ ಅಸೆಟ್ಸ್ ನ ಪುರಾವೆ ಕೊಡ್ಬೇಕು, ಆ ಕಾರಣಕ್ಕೆ ಲೋನ್ ಸಿಕ್ಕಾಕೊಂಡಿದೆ. ನೋಡಿ, ಅಕೌಂಟ್ ಅಗ್ರಿಗೇಟರ್ ಸೇರ್ಕೊಳ್ಳಿ. ಅಕೌಂಟ್ ಅಗ್ರಿಗೇಟರ್ ಬ್ಯಾಂಕ್ಸ್ ಇತ್ಯಾದಿಯ ಬಳಿ ಇರುವ ನಿಮ್ಮ ಆರ್ಥಿಕ ವಿವರನ್ನು ನಿಮ್ಮ ಸ್ಪಷ್ಟ ಒಪ್ಪಿಗೆಯಿಂದ ಸಾಲ ನೀಡುವ ಹಣಕಾಸು ಸಂಸ್ಥೆಗಳೊಡನೆ ಹಂಚಿಕೊಳ್ಳುತ್ತದೆ. ಅಪ್ಪ, ಇಟ್ ಇಸ್ ಸೋ ಈಸಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಆಕಾಶವಾಣಿ ಮೈಸೂರು FM 100.6, ಸಮಯ 6:21:21. ಕೃಷಿ ರಂಗ. ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಗಣರಾಜ್ಯ ದಿನೋತ್ಸವದ ಮುನ್ನಾ ದಿನದಂದು ಭಾರತದ ಘನತೆವೆತ್ತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ದೇಶವನ್ನು ಉದ್ದೇಶಿಸಿ ಮಾಡಿದ ಪ್ರಸಾರ ಭಾಷಣದ ಕನ್ನಡ ಅನುವಾದದ ಮರು ಪ್ರಸಾರವನ್ನು ಮತ್ತೆ ನಾವು ಕೇಳಬಹುದು. ಅದಾದ ನಂತರ ನೀವು ಕೃಷಿ ದರ್ಪಣ, ವಾರದ ಕೃಷಿರಂಗ, ಕಿಸಾನ್ ವಾಣಿ ಕಾರ್ಯಕ್ರಮದ ಮುನ್ನೋಟವನ್ನು ಆಲಿಸಬಹುದು ಪ್ರಸ್ತುತಿ ಆರ್ ಲೋಕೇಶ್ವರಿ ಅವರಿಂದ. ಅದಾದ ಮೇಲೆ ನೀವು ಕೆಲವು ದೇಶಭಕ್ತಿ ಗೀತೆಗಳನ್ನು ಕೇಳಬಹುದು. ಮೊದಲಿಗೆ ಕೇಳೋಣ ಒಂದು ವಾಣಿಜ್ಯ ಪ್ರಕಟಣೆ. ರೀ ಗೀತಾ, ಗ್ಯಾಸ್ ಬುಕ್ ಮಾಡೋದು ಮರ್ತೆ ಹೋಯ್ತು. ತಿಂಗಳ ಕೊನೆ, ಭಾನುವಾರ ಬೇರೆ, ಏನ್ ಮಾಡೋದ್ರಿ? ಮನೇಲಿ ಗ್ಯಾಸ್ ಇಲ್ಲ. ಅಯ್ಯೋ, ನಿಮ್ ಗೊತ್ತಿಲ್ವಾ, ಲಿಟಲ್ ಗ್ಯಾಸ್ ನಲ್ಲಿ 2 ಕೆಜಿ ಸಿಲಿಂಡರ್ ವಾರದ 7 ದಿನ ಸಿಗುತ್ತೆ. ಭಾನುವಾರನೂ ಸಿಗುತ್ತಾ? ಸಿಗುತ್ತೆ. ರಜಾ ದಿನ ಸಿಗುತ್ತೆ. ಹಬ್ಬದ ದಿನ ಸಿಗುತ್ತೆ. ನಾನಂತೂ ಬುಕ್ ಮಾಡೋದನ್ನೇ ನಿಲ್ಸಿದೀನಿ. ಬುಕಿಂಗ್ ಮಾಡಲ್ಲ, ಡೆಲಿವರಿ ಹುಡುಗನ್ಗೂ ವೇಟ್ ಮಾಡಲ್ಲ. ಅಯ್ಯೋ, ತಿಂಗಳ ಕೊನೆ ಸಂಬಳನೂ ಆಗಿಲ್ವಲ್ರಿ? 2 ಕೆಜಿ ಸಿಲಿಂಡರ್ ಇದೆಯಲ್ಲ. 2 ಕೆಜಿನ? ಹೌದು, 2 ಕೆಜಿ ಸಿಲಿಂಡರ್ ತರಕಾರಿ ತಂದ ಹಾಗೆ ತರಬಹುದು. ಹೌದಾ? ಸದ್ಯ 2 ಕೆಜಿ ಸಿಲಿಂಡರ್ ಸಿಗ್ತಲ್ಲ. ಈಗ ಲಿಟಲ್ ಗ್ಯಾಸ್ ನಲ್ಲಿ ಡ್ರಾಪ್ ಇನ್ ಪಿಕ್ಅಪ್, ಹೊಸ ಗಾಲಿ, ಹೊಸ ಬೆಲಕು. ಲಿಟಲ್ ಗ್ಯಾಸ್ ಗವರ್ಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರ್ಬಾದ್, ಮೈಸೂರು. ಭಾರತದ ಘನತೆವೆತ್ತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಗಣರಾಜ್ಯೋತ್ಸವದ ಮುನ್ನಾ ದಿನದಂದು ದೇಶವನ್ನುದ್ದೇಶಿಸಿ ಮಾಡಿದ ಪ್ರಸಾರ ಭಾಷಣದ ಕನ್ನಡ ಅವತರಣಿಕೆ ಈಗ ಪ್ರಸಾರವಾಗಲಿದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ನಮಸ್ಕಾರಗಳು. ಈ ಐತಿಹಾಸಿಕ ಸಂದರ್ಭದಲ್ಲಿ ನಿಮ್ಮನ್ನು ಉದ್ದೇಶಿಸಿ ಮಾತನಾಡಲು ನನಗೆ ಬಹಳ ಸಂತೋಷವಾಗುತ್ತಿದೆ. ಗಣರಾಜ್ಯೋತ್ಸವದ ಮುನ್ನಾ ದಿನದಂದು ನಾನು ನಿಮಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇಂದಿಗೆ 75 ವರ್ಷಗಳ ಮುಂಚೆ ಜನವರಿ 26ರಂದೇ ನಮ್ಮ ಗಣರಾಜ್ಯದ ಆಧಾರ ಗ್ರಂಥ ಅಂದರೆ ಭಾರತದ ಸಂವಿಧಾನವು ಜಾರಿಗೆ ಬಂದಿತು. ಸುಮಾರು 3 ವರ್ಷಗಳ ಚರ್ಚೆಗಳ ನಂತರ ಸಂವಿಧಾನ ಸಭೆಯು 1949ರ ನವೆಂಬರ್ 26ರಂದು ಸಂವಿಧಾನವನ್ನು ಅಂಗೀಕರಿಸಿತು. ಅದೇ ಉದ್ದೇಶಕ್ಕಾಗಿ 2015ರಿಂದ ಆ ದಿನವನ್ನು ಅಂದರೆ ನವೆಂಬರ್ 26ರಂದು ಸಂವಿಧಾನ ದಿನ ಎಂದು ಆಚರಿಸಲಾಗುತ್ತಿದೆ. ಗಣರಾಜ್ಯೋತ್ಸವವು ಎಲ್ಲಾ ನಾಗರಿಕರಿಗೆ ಸಾಮೂಹಿಕ ಸಂತೋಷ ಮತ್ತು ಹೆಮ್ಮೆಯ ವಿಷಯವಾಗಿದೆ. ಯಾವುದೇ ರಾಷ್ಟ್ರದ ಇತಿಹಾಸದಲ್ಲಿ 75 ವರ್ಷಗಳು ಕೇವಲ ಒಂದು ಕ್ಷಣಕ್ಕೆ ಸಮಾನ ಎಂದು ಹೇಳಬಹುದು. ಆದರೆ ನನ್ನ ಅನಿಸಿಕೆಯೆಂದರೆ ಭಾರತದ ಕಳೆದ 75 ವರ್ಷಗಳ ಬಗ್ಗೆ ಹಾಗೆ ಸುತಾರಾಂ ಹೇಳಲಾಗುವುದಿಲ್ಲ. ಇದು ದೀರ್ಘಕಾಲದಿಂದ ಸುಪ್ತವಾಗಿದ್ದ ಭಾರತದ ಆತ್ಮ ಮತ್ತೆ ಜಾಗೃತಗೊಂಡ ಸಮಯವಾಗಿದೆ. ಹಾಗೂ ನಮ್ಮ ರಾಷ್ಟ್ರ ಜಾಗತಿಕ ಸಮುದಾಯದಲ್ಲಿ ತನ್ನ ಸೂಕ್ತ ಸ್ಥಾನವನ್ನು ಮರಳಿ ಪಡೆಯಲು ದಾಪುಗಾಲು ಹಾಕುತ್ತಿದೆ.

ಭಾರತದ ಘನತೆ ವೆತ್ತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಗಣರಾಜ್ಯೋತ್ಸವದ ಮುನ್ನಾ ದಿನದಂದು ದೇಶವನ್ನುದ್ದೇಶಿಸಿ ಮಾಡಿದ ಪ್ರಸಾರ ಭಾಷಣದ ಕನ್ನಡ ಅವತರಣಿಕೆಯನ್ನು ಇದುವರೆಗೆ ಕೇಳಿದಿರಿ. ಅನುವಾದ ಡಾಕ್ಟರ್ ಪ್ರಭು ಉಪಾಸೆ, ನಿರೂಪಣೆ ನಿರ್ಮಲಾ ಎಸ್, ನೆರವು ನಂದನ್ ಕುಮಾರ್ ಎಲ್ವೋ ಹಾಗೂ ಕೆವಿ ಕೃಷ್ಣಪ್ಪ, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಬುಧವಾರ ಸಂಜೆ 6:50 ಕೃಷಿರಂಗದಲ್ಲಿ. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ. ಜೀವನವೆಷ್ಟು ಚೆನ್ನಾಗಿದೆ. ನೆನಪಿಡಿ, ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಬುಧವಾರ ಸಂಜೆ 6:50 ಕೃಷಿರಂಗದಲ್ಲಿ. ಕೃಷಿ ದರ್ಪಣ. ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಜನವರಿ 27 ಸೋಮವಾರ ಸಂಜೆ 6:50 ಕೃಷಿರಂಗದಲ್ಲಿ ರೈತ ವಿಜ್ಞಾನಿಗಳ ಸಹಭಾಗಿತ್ವದಲ್ಲಿ ಬೀಜೋತ್ಪಾದನೆಯನ್ನು ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಬೀಜೋತ್ಪಾದನಾ ವಿಭಾಗದ ವಿಶೇಷ ಅಧಿಕಾರಿ ಡಾಕ್ಟರ್ ಕೆ ಮಧುಸೂದನ್ ಅವರೊಂದಿಗೆ ಸಂದರ್ಶನ. ಬೀಜ ಗ್ರಾಮ ಯೋಜನೆ ಅಂತಕ್ಕಂಥ ಒಂದು ಕಾರ್ಯಕ್ರಮ, ಒಂದು ಗ್ರಾಮ ಆಗ್ಬೋದು, 2-3 ಗ್ರಾಮಗಳಾಗ್ಬೋದು, ಹಳ್ಳಿಗಳನ್ನ ಗುರುತಿಸ್ಕೊಂಡು ಕ್ಲಸ್ಟರ್ಸ್ ಆಫ್ ವಿಲೇಜಸ್ ಅಂತ ಏನು ಹೇಳ್ತೀವಿ, ಸೊ ಆ ಬೀಜ ಗ್ರಾಮಗಳನ್ನ ಗುರುತಿಸ್ಕೊಂಡು ಅಲ್ಲಿ ಹೆಚ್ಚಿನ ಯುವಕರು ಏನು ಆಸಕ್ತಿ ತೋರಿಸ್ತಕ್ಕಂಥ ಯುವಕರಿದ್ದಾರೆ, ಅವ್ರನ್ನ ಹೆಚ್ಚಿನ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಅವ್ರಿಗೆ ವೈಜ್ಞಾನಿಕವಾದಂಥ ಮಾಹಿತಿಯನ್ನು ಕೊಟ್ಟು ಸತತವಾಗಿ ಯಶಸ್ವಿಯಾಗಿ ಆ ಒಂದು ಕ್ಷೇತ್ರದಲ್ಲಿ ಬೀಜೋತ್ಪಾದನೆ ಮಾಡಲಿಕ್ಕೆ ಪ್ರೇರೇಪಣೆ ಕೊಡ್ತಕ್ಕಂಥದ್ದು ನಮ್ಮ ಒಂದು ಆಶಯ. ಆ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಜನ ರೈತರು, ಸುಮಾರು 3,000-4,000 ಜನ ರೈತರು ಈಗಾಗಲೇ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. 28 ಮಂಗಳವಾರ ರೇಷ್ಮೆ ಐಸಿರಿ ಬಾನುಲಿ ಸರಣಿಯಲ್ಲಿ ರೇಷ್ಮೆ ಕೃಷಿಯಲ್ಲಿ ಉದ್ಯಮಶೀಲತೆಗೆ ಅವಕಾಶಗಳನ್ನು ಕುರಿತು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಡಿ ಜೋಯಿಸಿರಾಣಿ ಅವರೊಂದಿಗೆ ಸಂದರ್ಶನ. ಮೊಬೈಲ್ ಡಿಸ್ಇನ್ಫೆಕ್ಷನ್ ಯೂನಿಟ್ ಅಂತ ಹೇಳ್ತೀವಿ. ಇದು ಏನಂದ್ರೆ ಹೊಸದಾಗಿ ಮಾಡಿದ್ದು, ಗೌರ್ಮೆಂಟಿಂದ ಸಬ್ಸಿಡಿ ಕೊಟ್ಟು ಈಗ ಎಲ್ಲ ರೈತರು ಕಂಪಲ್ಸರಿ ಡಿಸ್ಇನ್ಫೆಕ್ಷನ್ ಮಾಡ್ಬೇಕು ಸರ್. ಡಿಸ್ಇನ್ಫೆಕ್ಷನ್ ಮಾಡೋಕ್ಕೆ ಒಬ್ಬರೊಬ್ಬರಿಗೆ ಅನುಕೂಲ ಆಗೋದಿಲ್ಲ. ಆದ್ದರಿಂದ ಮೊಬೈಲ್ ಡಿಸ್ಇನ್ಫೆಕ್ಷನ್ ಯೂನಿಟಲ್ಲಿ 2-wheeler ಮೌಂಟೆಡ್ ಅಂದರೆ ಒಂದು ಗಾಡಿ ಕೊಡ್ತಾರೆ, ಗಾಡಿಗೆ ಮೋಟಾರ್ ಫಿಕ್ಸ್ ಮಾಡಿಕೊಂಡು ಅವರೇ ಹೋಗಿ ಆಂಟ್ರಪ್ರನ್ಯೂರ್ ಉದ್ಯಮಿಗರು ಅವರೇ ಹೋಗಿ ಒಂದು ದಿನಕ್ಕೆ 3 or 4 ಮನೆಗೆ ಸೋಂಕು ನಿವಾರಣೆ ಮಾಡಲಿಕ್ಕಾಗುತ್ತೆ. ಹಾಗೆ 4-wheeler ಅಂದರೆ ಒಂದು ಜೀಪ್ಗೆ ಈ ಎಕ್ವಿಪ್ಮೆಂಟ್ ಏನೇನು ಬೇಕತ್ತೋ ಅದೆಲ್ಲ ಫಿಕ್ಸ್ ಮಾಡಿಕೊಂಡು ಒಂದು ದಿನಕ್ಕೆ ಹೆಚ್ಚು ಕಮ್ಮಿ 7-8 ಮನೆಗೆ ಡಿಸ್ಇನ್ಫೆಕ್ಷನ್ ಮಾಡ್ಬೋದು. ಆ ಡಿಸ್ಇನ್ಫೆಕ್ಟೆಂಟ್ಸ್ ಎಲ್ಲ ರೈತರೇ ಸಪ್ಲೈ ಮಾಡ್ತಾರೆ. ಆ ಡಿಸ್ಇನ್ಫೆಕ್ಷನ್ ಚಾರ್ಜ್ ಅಂದರೆ 400-500 ರುಪೀಸ್ ಅವರು ಚಾರ್ಜ್ ಮಾಡ್ತಾರೆ. ಜನವರಿ 29 ಬುಧವಾರ ಮೇವು ಮೆಲುಕು ಬಾನುಲಿ ಸರಣಿಯಲ್ಲಿ ಸುಸ್ಥಿರ ಹೈನುಗಾರಿಕೆ ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ KR Pete ತಾಲೂಕು ಬೂಕನಕೆರೆ ಹೋಬಳಿ ಕಾಪನಹಳ್ಳಿಯ ಕೃಷಿಕ ದಂಪತಿ KC ನಾಗೇಶ ಮತ್ತು ಆರ್ ನಳಿನಾ. ನಾವು ಜೋಳ ಮತ್ತೆ ರಾಗಿ ಇವೆಲ್ಲ ಒಟ್ಟಿಗೆ, ರಾಗಿ ತರ್ಡ್ನಿ ಜೋಳ ಎಲ್ಲ ಮಿಕ್ಸ್ ಮಾಡಿ ಬಿತ್ಕೊಂಡು ಎಲ್ಲ ಮಿಕ್ಸಲ್ಲಿ ದನಗಳಿಗೆ ಹಾಕತ್ತೀವಿ. ಅಲ್ಲ ಅದು ಆಯ್ತು, ಇನ್ನು ಏನೇನು ಕೊಡ್ತೀರಾ ಅಂತ? ತಿಂಡಿ ಕೊಡೋದು ನೀವಾ ಅಥವಾ ಅವರ ಯಜಮಾನರ? ಯಜಮಾನರ ತಿಂಡಿ ಕೊಡ್ತಾರೆ. ಹೌದಾ, ಮತ್ತೆ ನೀವೇನು ಮಾಡ್ತೀರಿ? ನಾವು ದನಗಳಿಗೆ ಮೇವು ತಂದು ಹಾಕಿರ್ತಾರಲ್ಲ ಅದೆಲ್ಲ ಕಟ್ ಮಾಡೋದು, ಹಾಕೋದು, ತೊಪ್ಪೆ ತೆಗ್ದಾಕೋದು, ತಿಪ್ಪೆಗೆ ಹಾಕೊಳ್ಳೋದು ಎಲ್ಲ ನಾವು ನೋಡ್ಕೋತೀವಿ. ಓಕೆ, ಏನೇನು ಹಾಕ್ತೀರಿ ಹೇಳ್ರಪ್ಪ ದನಗೆ ಮೇವು ಅಂತ? ರಾತ್ರಿ ಟೈಮ್ ಸ್ವಲ್ಪ ಒಣಲ್ಲು ಹಾಕ್ತೀನಿ, ಫ್ಲಾಟ್ ಎಲ್ಲ ಜಾಸ್ತಿ ಆಗಲಿ ಅಂದ್ಬಿಟ್ಟು ಒಣಲ್ಲು ರಾತ್ರಿ ಹೋದ ಹಾಕಿರ್ತೀವಿ ಸರ್. ಒಣಲ್ಲು ಯಾವ್ದು ಹಾಕ್ತೀರಿ? ಭತ್ತದಲ್ಲ ಸರ್, ನಮ್ದೇ 2 ಭತ್ತ ಹಾಕಿದ್ವಿ, ಅದನ್ನು ಮಡಿಕೊಂಡಿದ್ದೀವಿ. ರಾಗಿ ಕಡ್ಡಿ ಏನು ಹಾಕೋದಿಲ್ಲ? ರಾಗಿ ಇಲ್ಲ ಸರ್, ರಾಗಿ ಕಡ್ಡಿ ಮೇ ಎಲ್ಲ ಸರಿಯಾಗಿ ಹಾಸ್ಕೊಡು. 30 ಗುರುವಾರ ನಮ್ ಕಂಪನಿ ಬಾನುಲಿ ಸರಣಿಯಲ್ಲಿ ತೋಟಗಾರಿಕಾ ಬೆಳೆಗಳ ಮೌಲ್ಯವರ್ಧನ ತಾಂತ್ರಿಕತೆಗಳನ್ನು ಕುರಿತು ಮೈಸೂರಿನ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯದ ವಿಜ್ಞಾನಿ ಡಾಕ್ಟರ್ ಪುಷ್ಪಮೂರ್ತಿ ಅವರೊಂದಿಗೆ ಸಂದರ್ಶನ. 31ರಂದು ಶುಕ್ರವಾರ ಕೃಷಿ ಮಾರುಕಟ್ಟೆ ಸವಾಲುಗಳು ಮತ್ತು ಅವಕಾಶಗಳನ್ನು ಕುರಿತು ಹೈದರಾಬಾದ್ನ ಮ್ಯಾನೇಜ್ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಕೆಸಿ ಗುಮ್ಮಗೋಳಮಠ್ ಅವರೊಂದಿಗೆ ಮಾತುಕತೆ. ಎಲ್ಲ ಕಡೆನೂ ಎಲ್ಲ ರೀತಿಯಿಂದ ಇದು ಸುಗಮವಾಗಿ ಕಾರ್ಯರೂಪಕ್ಕೆ ಬರಲಿಲ್ಲ. ಸೊ ಹಂಗಾಗಿ ಸರ್ಕಾರದವ್ರು ಏನು ಮಾಡಿದರು, ಕೇಂದ್ರ ಸರ್ಕಾರ ನಿರ್ದೇಶನವನ್ನು ಕೊಡ್ಬೋದು ಅಥವಾ ಮಾರ್ಗದರ್ಶನವನ್ನು ಮಾಡ್ಬೋದು, ಆದರೆ ರಾಜ್ಯ ಸರ್ಕಾರದ ಒಂದು ಜವಾಬ್ದಾರಿ ಏನಿತ್ತು ಅಂತಂದರೆ ಇವನ್ನ ಸರಿಯಾಗಿ ಕಾರ್ಯರೂಪಕ್ಕೆ ತಂದರೆ ರೈತರಿಗೆ ಒಳ್ಳೆಯದಾಗುತ್ತೆ ಅನ್ನುವಂಥ ಒಂದು ವಿಚಾರ ಇತ್ತು. ಅದು ಆ ರೀತಿ ಆಗಲಿಲ್ಲ. ಮುಂದೆ ಕೇಂದ್ರ ಸರ್ಕಾರದವ್ರು ಏನು ಮಾಡಿದರು, ಎಲ್ಲ ಕೃಷಿ ಮಾರುಕಟ್ಟೆ ಮಂತ್ರಿಗಳ ಒಂದು ಕಮಿಟಿಯನ್ನು ರಚನೆ ಮಾಡಿದರು. ಆ ಕಮಿಟಿಯವರು 2003 ಮಾಡೆಲ್ ಆ್ಯಕ್ಟದ್ದನ್ನು ಯಾರ್ಯಾರು ಯಾವ್ಯಾವ ರೀತಿ ಕಾರ್ಯರೂಪಕ್ಕೆ ತಂದಿದ್ದಾರೆ ಅನ್ನುವಂಥ ಒಂದು ಅಧ್ಯಯನ ಮಾಡಿ ಒಂದು ವರದಿಯನ್ನು ಸಿದ್ಧಪಡಿಸಿದರು. ವರದಿಯನ್ನು ಸಿದ್ಧಪಡಿಸಿದ ನಂತರ ಮತ್ತೆ ಕೇಂದ್ರ ಸರ್ಕಾರ ನಿರ್ದೇಶನವನ್ನು ಕೊಡಕ್ಕೆ ಶುರು ಮಾಡಿದರು. ಫೆಬ್ರವರಿ 1 ಶನಿವಾರ ಸಮಗ್ರ ಕೃಷಿಯ ಪ್ರಾಮುಖ್ಯತೆಯನ್ನು ಕುರಿತ ಸಂವಾದದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಪಾಂಡವಪುರ ತಾಲೂಕು ರಾಗಿಮುದ್ದನಹಳ್ಳಿಯ ಎಂಪಿ ಜಯರಾಮೇಗೌಡ ಹಾಗೂ ಅವರ ಸಹೋದರ ಎಂಪಿ ನೀಲಕಂಠ ಬಾಬು. ಫೆಬ್ರವರಿ 2 ಭಾನುವಾರ ಸಾಪ್ತಾಹಿಕ ಸರಣಿ ತೋರಣ ಹೂರಣ. ನಾನು ಕೇಳ್ದಿ ಕಂಜಯ್ಯಣ್ಣ, ಅದೇ ಪಸಾರ್ ಭಾರತಿ ಅಂತಾರಲ್ಲ ಅದೇನು ಮಾಹಿತಿ ಮತ್ತೆ ಪ್ರಸಾರ ಸಚಿವಾಲಯ ಮಿನಿಸ್ಟ್ರಿ ಅವರು ಒಂದ್ ಪತ್ರ ಬರೆದು ಬಲ್ಲಿ ನೀವು ಅಂತ ಕರೆದಿದ್ರಂತೆ. ಹೋಗಿದ್ರ? ಹೋಗಿರ್ಬೇಕು, ಕರೆದ್ಮ್ಯಾಕ್ ಹೋಗದಲ್ಲೇ ಇರ್ತಾರೆ. ಟಿವಿ ನೋಡ್ತಿದ್ದಲ್ಲ, ಅಷ್ಟೊಂದು ಸಾವಿರಾರು ಜನ ಇರ್ತಾರಲ್ಲ. ಹಂಗೆ ನಾನುವೆ ನೀನುವೆ ಕಮಲಕ್ಕನೂ ಏನಾರು ಸಾಧನೆ ಮಾಡಿ ನಮ್ಮ ಪ್ರಧಾನ ಮಂತ್ರಿಗಳದ್ದು ಮನದ ಮಾತಿನಲ್ಲಿ ಹೆಸರ ಬಂದ್ಬಿಟ್ರ ನೋಡಪ್ಪ, ನಮ್ನು ಕರೆದು ಬಿಡ್ತಾರೆ, ಹೋಗಿ ಕುಂತ್ಕೊಂಡು ನೋಡ್ಕ ಬಂದ್ಬಿಡ್ಬೋದು. ಅದು ಬಿಡು ಜಯಣ್ಣ, ಅದು ಪ್ರಯತ್ನ ಪಟ್ರೆ ಪ್ರಧಾನ ಮಂತ್ರಿಗಳ ಪತ್ರ ಬರೆದ್ರೆ ಅವ್ರ ಮುಂದಿನ ಕಿತ್ತ ನಮ್ಮನ್ನ ಕರಿಬೋದು. ನೋಡಪ್ಪ, ಅದನ್ನ ಪ್ರಶಸ್ತಿ ಅಂತಿದ್ಯಲ್ಲಪ್ಪ ನೀನು, ಅದಕ್ಕೆ ನೀನು ಹಾಕ. ಯಾಕ ಅಂತ ನೀನು ತಲಬಲ್ತಮ್ಮ, ನೂರಾರು ಜನ ಗೊತ್ತು, ಊರೂರು ತಿರುಗ್ತಿದ್ದಾಯಿ, ನೂರಾರು ಕಚೇರಿಗಳು ಗೊತ್ತು ನಿನಗೆ. ಹಂಗೆಯೇ ಒಳ್ಳೆ ಶ್ರೇಷ್ಠ ಅಂದ್ರೆ ಬಹಳ ಹೆಸರು ಮಾಡ್ದ ರೈತ ಅಂತ ಹೆಸರು ತಗೊಂಬಿಡಪ್ಪ. ಮಾಡ್ಕೋಬೇಕು ಅಂದ್ರೆ ಅದ ಅಲ್ಲಿ ಇರ್ಬೇಕಲ್ಲ ನಮ್ ಜಮೀನಲ್ಲಿ, ನೀನೇ ಯಾಕೆ ತಗೋಬಾರ್ದು? ಅಲ್ಲ ಕವ್ವ, ನೋಡವ್ವ, ಜಯಣ್ಣ ನಮ್ಗಿಂತ ಬುದ್ಧಿವಂತ ಅಲ್ವವ, ಅದರಲ್ಲಿ 7 ಮಾತಿಲ್ಲ ಕವ್ವ. ಫಸ್ಟ್ ಅವ್ನ್ ತಕೊಳ್ಳಿ, ತಗೊಳ ಮಾರ್ಗ ಹೆಂಗೆ ಅಂತ ತೋರ್ಸ್ಕೊಟ್ಬಿಟ್ರೆ ನಾವು ತಕೋಬೋದಲ್ಲವ, ನೀನು ತಕೋಬೋದಲ್ಲವ. ಜಯಣ್ಣ ಇವತ್ತಿಂದ ನೀನು ರೆಡಿ ಆಗು. ಶ್ರೋತೃಗಳೇ, ಇವಿಷ್ಟು ಬರುವ ವಾರ ಕೃಷಿ ರಂಗದಲ್ಲಿ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ದರ್ಪಣ, ಕೃಷಿ ದರ್ಪಣ. ವಾರದ ಕೃಷಿ ರಂಗ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಮತ್ತೆ ಕೃಷಿ ದರ್ಪಣ ಮುಂದಿನ ವಾರ ಇದೇ ಸಮಯಕ್ಕೆ. ಸ್ನೇಹಿತರೆ, ಇದುವರೆಗೆ ಕೃಷಿ ದರ್ಪಣವನ್ನು ಕೇಳ್ತಾ ಇದ್ರಲ್ಲ, ಇನ್ನು ಮುಂದೆ ಕೇಳೋಣ ಕೆಲವು ದೇಶಭಕ್ತಿ ಗೀತೆಗಳನ್ನು. ನಮ್ಮ ನಾಡ ನೆಲದ ಜಲದ ಸಿರಿಯು ನಮಗೆ ಪಾವನ, ಡಾಕ್ಟರ್ ಬುದ್ದಣ್ಣ ಹೆಂಗಮರೆ ಅವರ ರಚನೆ ವೃಂದಗಾನದಲ್ಲಿ. ಸಿರಿಯು ನಮಗೆ ಪಾವನ, ಜನನಿ ಜನ್ಮ ಭೂಮಿ ನಮ್ಮ ನಿತ್ಯ ಸತ್ಯ ಜೀವನ ನಮ್ಮ ನಾಗ ನೆಲದ ಜಲದ ಸಿರಿಯು ನಮಗೆ ಪಾವನ ಜನನಿ ಜನ್ಮ ಭೂಮಿ ನಮ್ಮ ನಿತ್ಯ ಸತ್ಯ ಜೀವನ ಯಮುನೆ ಕೃಷ್ಣ ತುಂಗೆ ಉಕ್ಕಿ ಹರಿವ ತಾಣವು ದೇಶ ಪ್ರಗತಿಗಾಗಿ ಸತತ ದುಡಿಮೆ ನಮ್ಮ ಪ್ರಾಣವು ಗಂಗೆ ಯಮುನೆ ಕೃಷ್ಣ ತುಂಗೆ ಉಕ್ಕಿ ಹರಿವ ತಾಣವು ದೇಶ ಪ್ರಗತಿಗಾಗಿ ಸತತ ದುಡಿಮೆ ನಮ್ಮ ಪ್ರಾಣವು ದೇಶ ಪ್ರಗತಿಗಾಗಿ ಸತತ ದುಡಿಮೆ ನಮ್ಮ ಪ್ರಾಣವು ದುಡಿಮೆ ನಮ್ಮ ಪ್ರಾಣವು ನಮ್ಮ ನಾಡ ನೆಲದ ಜನದ ಸಿರಿಯು ನಮಗೆ ಪಾವನ ಜನನ ಜನ್ಮ ಭೂಮಿ ನಮ್ಮ ನಿತ್ಯ ಸತ್ಯ ಜೀವನ ಅಚಲ ಹಿಮಾಲಯವು ನಮ್ಮ ಶಾಂತಿ ಶಿಖರ ಧಾಮವು ವಿಶ್ವಕ್ಕೆಲ್ಲ ಕೇಳಿಸುವುದು ನಮ್ಮ ಪ್ರೇಮ ಗಾನವು ಅಚಲ ಹಿಮಾಲಯವು ನಮ್ಮ ಶಾಂತಿ ಶಿಖರ ಧಾಮವು ವಿಶ್ವಕ್ಕೆಲ್ಲ ಕೇಳಿಸುವುದು ನಮ್ಮ ಪ್ರೇಮ ಗಾನವು ವಿಶ್ವಕ್ಕೆಲ್ಲ ಕೇಳಿಸುವುದು ನಮ್ಮ ಪ್ರೇಮ ನಮ್ಮ ಪ್ರೇಮ ಗಾನವು ನಮ್ಮ ನಾಡ ನೆಲದ ಜನದ ಸಿರಿಯು ನಮಗೆ ಪಾವನ ಜನದ ಜನ್ಮ ಭೂಮಿ ನಮ್ಮ ನಿತ್ಯ ಸತ್ಯ ಜೀವನ ಬೆಳಗಿದಂಥನಾಡಿದು ಬುದ್ಧ ಬಸವ ಗಾಂಧಿ ನೆಹರು ಹುಟ್ಟಿ ಮೆರೆದ ಬೀಡಿದು ದೇಶಭಕ್ತಿ ದೀಪ ಹಚ್ಚಿ ಬೆಳಗಿದಂಥನಾಡಿದು ಬುದ್ಧ ಬಸವ ಗಾಂಧಿ ನೆಹರು ಹುಟ್ಟಿ ಮೆರೆದ ಬೀಡಿದು ಬುದ್ಧ ಬಸವ ಗಾಂಧಿ ನೆಹರು ಹುಟ್ಟಿ ಮೆರೆದ ಬೀಡಿದು ಹುಟ್ಟಿ ಮೆರೆದ ಬೀಡಿದು ನಮ್ಮ ನಾಡ ನೆಲದ ಜಲದ ಸಿರಿಯು ನಮಗೆ ಪಾವನ ಜನನಿ ಜನ್ಮ ಭೂಮಿ ನಮ್ಮ ನಿತ್ಯ ಸತ್ಯ ಜೀವನ ನಮ್ಮ ನಾಡ ನೆಲದ ಜಲದ ಸಿರಿಯು ನಮಗೆ ಪಾವನ ಜನನಿ ಜನ್ಮ ಭೂಮಿ ನಮ್ಮ ನಿತ್ಯ ಸತ್ಯ ಜೀವನ ವೃಂದಗಾನದಲ್ಲಿಯೇ ಮತ್ತೊಂದು ಗೀತೆಯನ್ನು ಕೇಳಿ. ಗಂಗಪ್ಪ ವಳ್ಳಿಯವರ ರಚನೆ. ಆಶಾ ನೇತ್ರದಿ ನೋಡುತ್ತಲಿರುವರು ಭಾರತ ಮಾತೆಯ. ಹಿತ ಗೈಯುವ ಕೊಡುಗೆ ಆಶಾ